ರೂಪವತಿಯನ್ನು ಕಂಡ ರಾಜಕುಮಾರನು ಹೀಗೆಂದು ಮಾತನಾಡಿಸುತ್ತಾನೆ. ಅವರ ಸಂಭಾಷಣೆಯ ಕೆಲವು ಹಾಡುಗಳು: ಬಾಲದ ರಸ ಗುಣಶೀಲೆಯ ಮುಗುರಾಗ ಅದನ್ನ ಮೋಹಿನಿಯ ಸಹೋದರ ಹೇಮಚಂದ್ರನು ಮದುಮಗಳನ್ನು ಶೃಂಗರಿಸಿ ವಿವಾಹ ಮಂಟಪಕ್ಕೆ ಕರೆದು ತಂದು ಹೀಗೆಂದು ಭೂಪಾಲರ ಪರಿಚಯ ಮಾಡಿಕೊಡ್ತಾರೆ. ತಂಗಿಯನ್ನು ಪರಿಚಯಿಸಿ ನಿಮ್ಮ ಪರಾಕ್ರಮವನ್ನು ಪ್ರದರ್ಶಿಸಬಹುದೆಂಬುದಾಗಿ ಹೇಳುವನು. Thank you.